ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರೇ, ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅಭಿವೃದ್ಧಿಯಲ್ಲಿ ರೈತ ಉತ್ಪಾದಕ ಕಂಪನಿಯ ಪಾತ್ರ ಕುರಿತು ಯಲ್ಲಾಪುರ ತಾಲೂಕು ಮುಂಚಿಕೇರಿಯ ಗುರುಪ್ರಸಾದ್ ಸದಾಶಿವ ಭಟ್ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಕೃಷಿ ಅಭಿವೃದ್ಧಿಯಲ್ಲಿ ರೈತ ಉತ್ಪಾದಕ ಕಂಪನಿಯ ಪಾತ್ರ, ಈ ಕುರಿತು ಯಲ್ಲಾಪುರ ತಾಲೂಕು ಮುಂಚಿಕೇರಿಯ ಗುರುಪ್ರಸಾದ್ ಸದಾಶಿವ ಭಟ್ ಇವರೊಂದಿಗೆ ಸಂದರ್ಶನ. ಗುರುಪ್ರಸಾದ್ ಸದಾಶಿವ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ರೈತರು ಅನೇಕ ಸಮಸ್ಯೆಗಳನ್ನ ಎದುರಿಸುವುದನ್ನ ನೋಡ್ತಾ ಇದ್ದೀವಿ. ಇತ್ತೀಚಿನ ವರ್ಷಗಳಲ್ಲಂತೂ ವಾತಾವರಣದ ವೈಪರೀತ್ಯ ಆಗ್ಬೋದು, ಮಾರುಕಟ್ಟೆಯ ಒಂದು ಏರುಪೇರಾಗಬಹುದು, ಅಥವಾ ಕಾಡು ಪ್ರಾಣಿಗಳ ಹಾವಳಿ ಆಗ್ಬೋದು, ಹೀಗೆ ಅನೇಕ ಸಮಸ್ಯೆಗಳನ್ನ ಎದುರಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಕೃಷಿ ಮಾಡುವುದು ಸ್ವಲ್ಪ ದುಸ್ತರವಾದಂತಹ ಒಂದು ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಥವಾ ಆರ್ಗನೈಸೇಷನ್ FPO, ಇದರ ಒಂದು ಪ್ರಾಮುಖ್ಯತೆ ಏನು? ಮೊದಲನೇದಾಗಿ ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಹಿಂದೆ ಬ್ಯಾಕ್ಗ್ರೌಂಡ್ ಗೆ ಹೋದ್ರೆ, ನಾವು ಇದನ್ನ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಶುರು ಮಾಡ್ಬೇಕಾಲಕ್ಕೆ ಪ್ರಾಮುಖ್ಯತೆ ಅಥವಾ ಇದನ್ನ ಮಾಡ್ಬೇಕಾಲಕ್ಕೆ ಹೋಗ್ಬೇಕು ಅಂತಂದ್ರೆ, ನಾನು ಮೂಲತಃ ಕೃಷಿ ಕುಟುಂಬದವನೇ. ನಮ್ಮ ತಂದೆ ಅಜ್ಜವರು ಕೃಷಿ ಜಮೀನಲ್ಲೇ ನಾವು ಮಾಡ್ತಾ ಇರೋದು. ನಾನಂತರ ನಾನು ಬೇರೆ ನಾನು ಹೈಯರ್ ಎಜುಕೇಶನ್ಗೋಸ್ಕರ UPSC ಎಕ್ಸಾಮ್ಗೋಸ್ಕರ ನಾನು ಕೋಚಿಂಗ್ಗೋಸ್ಕರ ದೆಲ್ಲಿಗೆ ಹೋದೆ. ಒಂದು 5 ವರ್ಷ ಪ್ರಯತ್ನ ಮಾಡಿದೆ, ಆಗಲಿಲ್ಲ. ಆದರೆ ಎರಡನೇ ನನಗೆ ಮನೆಯಲ್ಲಿ ಹೇಳಿದ್ರು ನೀವು ಮತ್ತೇನಾದರೂ KS ಇನ್ನೊಂದೇನೋ ಮಾಡು ಅಂತೇಳಿ ಹೇಳಿದರು. ಬಟ್ ನನಗೆ ಅದಿಷ್ಟ ಇರಲಿಲ್ಲ. ನಾನು ಒಂದು ಅದು ಆಗಲಿಲ್ಲ ಅಂತಂದ್ರೆ ನಾನು ಅಗ್ರಿಕಲ್ಚರ್ ಅಂದ್ರೆ ನಾನು ರಿಮೈನ್ IAS ಆಗೇ ಇರ್ತೀನಿ ಅಂತ, ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್. ಸೊ ಆ ರೀತಿಯಾಗಿ ನಾನಿರಬೇಕು ಅಂತೇಳಿ ತೀರ್ಮಾನ ಮಾಡಿ, ಸಾಮಾನ್ಯ ಕೋವಿಡ್ ಸಮಯ 2020 ಸಮಯದಲ್ಲಿ ನಾನು ಮನೆ ಕಡೆ ಬಂದೆ. ಸೊ ಮನೆಯಲ್ಲಿ ಇದ್ದು ನಾನು 1 ವರ್ಷ ನಾನು ಪೂರ್ತಿ ಕಂಪ್ಲೀಟ್ ಆಗಿ ನಾನು ರೈತರ ರೀತಿಯಲ್ಲೇ ನಾನು ಕೃಷಿಯನ್ನು ಮಾಡ್ತಾ, ಸಾಂಪ್ರದಾಯಿಕ ರೈತರ ತರ ನಾನು ಕೃಷಿಯಲ್ಲಿ ಸ್ವಲ್ಪ ಆಧುನಿಕ ಪದ್ಧತಿಯನ್ನು ವಿಚಾರ ಮಾಡಿದ್ದೆ. ಸೊ ನಾನು ಅದನ್ನ ಬಿಡಬೇಕಾಲಕ್ಕೆ ಒಂದು ಮನೆಗೆ ನಾನು ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ಬೇಕಾದ್ರೇನೆ, ನಮ್ಮ ಮನೆಗೆ ಬರೋ ಪೂರ್ವದಲ್ಲೇನೆ ಸಾಮಾನ್ಯ 1 ವಾರಗಳ ನಾನು ಕೃಷಿಯಲ್ಲಿ ಯಾವ್ಯಾವ ರೀತಿ ಆಗಬೇಕು, ಏನೇನು ಯಾವ್ಯಾವ ಟೈಪ್ ಮಾಡಬೇಕು, ಎಷ್ಟು ಉತ್ಪನ್ನಗಳು ಬರ್ತದೆ, ಖರ್ಚು ಎಷ್ಟಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಕಲ್ಪನೆ ಇಟ್ಕೊಂಡು ನಾನು ಮನೆಗೆ ಬರ್ತೀನಿ ಅಂತ ಹೇಳಿ ಮನೆಗೆ ಬಂದೆ. ನಾನು ನಮ್ಮ ಸ್ವಲ್ಪ ಗೊತ್ತಿದ್ದವ್ರ ಹತ್ರ ಕೃಷಿಯಲ್ಲಿ ಸ್ವಲ್ಪ ಮುಂದುವರೆದು ಮಾಡ್ತಾ ಇರುವಂತದ್ದೆಲ್ಲ ಆಗ್ಲೇ ನಾನು ಇನ್ಪುಟ್ಸ್ ಅನ್ನ ತಗೊಂಡಿದ್ದೆ. ಸೊ ಆ ನಿಟ್ಟಿನಲ್ಲಿ ನಾನು ಇನ್ನು ನಾನು ಮನೆಗೆ ಬರ್ತೀನಿ, ನಾನು ಸಾಕು ಇದು ಆಗಲ್ಲ ಈಗ ಇಲ್ಲೇ ಬರ್ತೀನಿ ಅಂತ ಹೇಳಿ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯಲ್ಲೂ ಸ್ವಲ್ಪ ಆದಾಯದಲ್ಲಿ ಸ್ವಲ್ಪ ಕೊರತೆ, ಇಳುವರಿಯಲ್ಲಿ ಕೊರತೆ ಇವೆಲ್ಲನೂ ಇತ್ತು. ಆದ್ರೆ ನಾನು ಇದನ್ನು ನಾನೇನು ಯಾರ ಹತ್ರ ನಾವು ಹಿರಿಯ ಕೃಷಿಕರು ಬಲ್ಲವರ ಹತ್ರ ನಾನು ಕೇಳ್ಕೊಂಡಿದ್ದೆ, ಅದನ್ನು ನಾನು ಸರಿಯಾಗಿ ರೀತಿಯಲ್ಲಿ ಜಾರಿಗೆ ತರಲಿಕ್ಕೆ ಫಾರಂದಿಂದ ABCDಯಿಂದ ಶುರು ಮಾಡಿದೆ. ಆ ನಂತರದಲ್ಲಿ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಇಳುವರಿ ಒಂದಕ್ಕೆ ಮೂರು ಪಟ್ಟು ಬಂತು, ಇನ್ಕಮ್ ಒಂದಕ್ಕೆ ಮೂರು ಪಟ್ಟಾಗ್ಲಿಕ್ಕೆ ಹತ್ತು. ಸೊ ಆ ರೀತಿಯಾಗಿ ನಾನು ಒಂದು ವರ್ಷ ಕಂಪ್ಲೀಟ್ ಆಗಿ ಕೃಷಿಯಲ್ಲೇ ತೊಡಸ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ನನಗೆ ಈಗ ನಮಗೆ ಗೌರವ ಭಟ್ರ ಅವರು, ಗುರು ಭಟ್ರ ಅವರು ನಮ್ಮ ಸಂಸ್ಥೆ ಅಧ್ಯಕ್ಷರಿಗೆ ಏನಿದ್ದಾರೆ ಅವರು, ಮತ್ತೆ ಒಂದು NGOದವರು ಒಂದು FPO ಅಂತ ಮಾಡಬೇಕು, ಅದಕ್ಕೆ ನೀನು ಬರಬೇಕು ಅಂತ ಹೇಳಿ ನನ್ನ ಹತ್ರ ಹೇಳಿದ್ರು. ನೀವು ಸೆಕ್ರೆಟರಿ ಆಗಿ ಮುಂದೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗ್ತದೆ, ಅದಕ್ಕೆ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಅವರು ಒಂದು ಪ್ರಸ್ತಾವನೆಯನ್ನು ನನ್ನ ಹತ್ರ ಇಟ್ಟರು. ನಾನು ತಕ್ಷಣ ಆಗ ಒಪ್ಕೊಳ್ಳಿಲ್ಲ, ಯಾಕೆಂದ್ರೆ ಯಾವ ರೀತಿ ಇರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆ ನಂತರ ಅದರ NGOದವರು ಕೂಡ ಅದ್ರ ಗೈಡ್ಲೈನ್ಸ್ ಅನ್ನ ಕಳಿಸಿದ್ರು, FPOದು ಯಾವ್ಯಾವ ರೀತಿ ಇರ್ತದೆ ಅಂತ. ಯಾಕೆಂದ್ರೆ ಮೊದಲನೇದಾಗಿ FPO ಅಂತ ಬಂದಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಏನು, ಯಾವ ತರ ಸಂಸ್ಥೆ ಇರಬಹುದು ಅನ್ನೋದು ಗೊತ್ತಿರಲಿಲ್ಲ, ನನಗೆ ಇದ್ರ ಬಗ್ಗೆ ಮೂಲ ಕಲ್ಪನೆಯೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಗೈಡ್ಲೈನ್ಸ್ ಎಲ್ಲ ಕಳಿಸಿದಾಗ ನಾನು ಆರಂಭದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ನಾನು ಮಾಡಬೇಕೋ ಬೇಡವ, ಮಾಡದೆ ಹೋದ್ರೆ ನಾವು ನಮ್ಮ ಪಾಡಿಗೆ ಇದ್ಬಿಡೋಣ ಅನ್ನುವಂತ ಮನಸ್ಥಿತಿ ಇದ್ದಿದ್ದೇ ಜಾಸ್ತಿ. ನಮ್ಮಲ್ಲಿ ಈಗ ಆಲ್ರೆಡಿ ಸಹಕಾರಿ ಸಂಸ್ಥೆಗಳು ತುಂಬಾ ವ್ಯಾಪಕವಾಗಿ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ನಾವು ಮತ್ತೆ ಇಲ್ಲಿ 10 ಸಂಸ್ಥೆಗಳ ಜೊತೆಗೆ 11 ಸಂಸ್ಥೆ ಆದ್ರೆ ಏನು ರೈತರಿಗೆ, ಏನು ಆಲ್ರೆಡಿ ರೈತರಿಗೆ ಬೆನಿಫಿಟ್ ಇದೆಯಲ್ಲ, ಮತ್ತೆ ಯಾಕೆ ಅಂತ ಹೇಳಿ ನಾನು ಮೊದಲು ಆಲೋಚನೆ ಮಾಡ್ಕೊಂಡಿದ್ದವನು. ಆನಂತರ ಒಂದು ತಿಂಗಳ ನಾನು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಓದಿ ತಿಳ್ಕೊಂಡು ಮಾಡಿದ ತಕ್ಷಣ ಇಲ್ಲ, ಇದು 10ರಲ್ಲಿ 11ನೇ ಸಂಸ್ಥೆ ಆಗಲ್ಲ, ಇದು ಆದ್ರೆ ನಮ್ಮ ಭಾಗದಲ್ಲಿ ಡಿಫ್ರೆಂಟ್ ಆಗಿ ಮೊದಲನೇ ಸಂಸ್ಥೆನೇ ಆಗುತ್ತೆ ಅಂತ ಆಲೋಚನೆ ಮಾಡಿ ನಮ್ಮ ಈಗಿನ ಅಧ್ಯಕ್ಷರು ಮತ್ತೆ ಡೈರೆಕ್ಟರ್ ಗೌರವ ಭಟ್ರ ಅವರು, ಗುರು ಭಟ್ರ ಅವರ ಮಾತಿನ ಮೇಲೆ ನಾನು ಒಪ್ಕೊಂಡು ಇದಕ್ಕೆ ಬಂದು ಸೇರ್ಕೊಂಡೆ. ಈಗ ಈ ಸರ್ವಜ್ಞೇಂದ್ರ FPO ಅಥವಾ ಒಂದು ರೈತ ಉತ್ಪಾದಕ ಒಂದು ಸಂಸ್ಥೆಯನ್ನು ನೀವು ಹುಟ್ಟು ಹಾಕಿದ್ರಿ, ಇದರ ಒಂದು ಉದ್ದೇಶ ಏನಾಗಿತ್ತು, ಏನು ಕಲ್ಪನೆಯನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ನೀವು ಪ್ರಾರಂಭ ಮಾಡಿದ್ರಿ? ಮೊದಲೇದಾಗಿ ನಾವು ಹುಟ್ಟು ಹಾಕುವ ಸಂದರ್ಭದಲ್ಲಿ ನಾವು ವ್ಯಾಲ್ಯೂ ಅಡಿಷನ್ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದಂಥದ್ದು. ಅಂದ್ರೆ ನಮ್ಮಲ್ಲಿ ರೈತರು ನೇರವಾಗಿ ರೈತರು ತಮ್ಮ ಬೆಳೆಯನ್ನ ಹಾಗೆ ಕಚ್ಚಾ ರೂಪದಲ್ಲೇ ಮಾರ್ಕೆಟ್ಗೆ ಹಾಕ್ತಾರೆ. ಸೊ ಇದರಿಂದಕ್ಕಿಂತ ವ್ಯಾಲ್ಯೂ ಅಡಿಷನ್ ಸ್ಥಳೀಯ ಮಟ್ಟದಲ್ಲಾದ್ರೆ ತುಂಬಾ ಚೆನ್ನಾಗುತ್ತೆ, ರೈತರಿಗೂ ಒಳ್ಳೆ ಬೆಲೆ ಸಿಗುತ್ತೆ ಅನ್ನುವಂತ ಒಂದು ಆಲೋಚನೆ ಇಟ್ಟುಕೊಂಡು ನಾವು ಆರಂಭ ಮಾಡಿದ್ವಿ. ಆದ್ರೆ ಆರಂಭ ಮಾಡಿ ನಾವು ಯಾವಾಗ ಕೆಲಸವನ್ನು ಶುರು ಮಾಡಿದ್ವಿ ಆಗ ಅನಿಸ್ತು ನಾವು ಕೇವಲ ವ್ಯಾಲ್ಯೂ ಅಡಿಷನ್ ಬಗ್ಗೆ ಮಾತ್ರ ಗಮನ ಹರಿಸಿದ್ರೆ ನಮಗಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅಂತಂದ್ರೆ ಅಗೇನ್ ಕೃಷಿ ಉತ್ಪನ್ನ ಬೇಕು, ಇನ್ಪುಟ್ಸ್ ಬೇಕು. ಕೃಷಿ ಉತ್ಪನ್ನ ಹೊಡೆತ ಬೀಳೋ ಪರಿಸ್ಥಿತಿ ಇದೆ ಅಂದಾಗ ಅದೇ ಸಾಧ್ಯ ಆಗೋಲ್ಲ. ಆ ನಿಟ್ಟಿನಲ್ಲಿ ರೈತರು ಬಹಳಷ್ಟು ಮಂದಿ ಇಲ್ಲಿಯ ರೈತರು ಸಮಸ್ಯೆ ಅನುಭವಿಸ್ತಿರತಕ್ಕಂಥದ್ದು ಏನಂತಂದ್ರೆ, ಮೊದಲೇದಾಗಿ ಕೂಲಿಕಾರರ ಸಮಸ್ಯೆ, ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಡದೆ ಇರುವಂತದ್ದು. ಆ ನಂತರ ಯಾವುದೇ ರೀತಿಯ ಹೊಸ ತಂತ್ರಜ್ಞಾನಕ್ಕೆ ಉಗ್ಗಿಕೊಳ್ಳದೆ ಇರುವಂತಕ್ಕಂಥ ಒಂದು ರೀತಿ ಸಾಂಪ್ರದಾಯಿಕ ರೀತಿಯಲ್ಲೇ ಮುಂದುವರಿತಕ್ಕಂಥದ್ದು ಇತ್ತು. ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಬೇಕು ಅಂತ ಹೇಳಿ ನಾವು ಮೊದಲನೇದಾಗಿ ಶುರು ಮಾಡಿದ್ದು ಸರ್ವಿಸ್ ಕಡೆ ನಾವು ಕೊಡೋಣ ಅಂತ ಹೇಳಿ ಶುರು ಮಾಡಿ, ಫಸ್ಟಿಗೆ ನಾವು ಈ ತೋಟಗಳಿಗೆ ಮದ್ದನ್ನ ಸಿಂಪಡಣೆ ಮಾಡಿಕೊಡುವಂತದ್ದು, ಅಥವಾ ಕೊನೆ ನಮ್ದು ಗೊಂಚಲು ಹಾರ್ವೆಸ್ಟಿಂಗ್ ಸಮಯದಲ್ಲಿ ಕೊಯ್ಲು ಮಾಡಿಕೊಡುವಂತದ್ದು, ಆ ನಂತರ ಪ್ರೈಮರಿ ಪ್ರೊಸೆಸಿಂಗ್ ಅನ್ನು ಮಾಡಿಕೊಡುವಂತ ಆಲೋಚನೆ ಮಾಡಿ ನಾವು ಇದು ಮೂರನ್ನ ಆರಂಭದಲ್ಲಿ ಸರ್ವಿಸ್ ಆಗಿ ತಗೊಂಡ್ವಿ. ಈಗ ಹಂತ ಹಂತವಾಗಿ ಅದರದ್ದು ಕೆಲಸನೂ ಪ್ರತಿ ವರ್ಷದಂತೆ ನಮಗೆ ಹೆಚ್ಚಾಗ್ತಾನೆ ಇದೆ, ಅದರ ವರ್ಕ್ ಲೋಡು ಹೆಚ್ಚಾಗ್ತಾ ಇದೆ. ರೈತರು ಕೂಡ ಸಾಕಷ್ಟು ಒಂದು ಸಮಸ್ಯೆಯಲ್ಲಿದ್ರು ಅವರಿಗೂ ಕೂಡ ಬರ್ತಾ ಇದೆ, ಅಂದ್ರೆ ಅದ್ರ ಅವರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂತದ್ದು ಅಂದ್ರೆ ಕೆಲಸಗಾರರ ಸಮಸ್ಯೆ ಒಂದ್ ಕಡೆ ಆದ್ರೆ ಇನ್ನೊಂದು ಈ ತರ ಹಾರ್ವೆಸ್ಟಿಂಗ್ ಇರಬಹುದು ಅಥವಾ ನಾವೇನು ಸ್ಪ್ರೇ ಮಾಡ್ತೀವಿ ಅಡಿಕೆಗೆ, ನಾವು ಬೋಡೋ ಸ್ಪ್ರೇ ಇದನ್ನು ಮಾಡ್ತೀವಿ. ನಮ್ಮಲ್ಲಿ ಇಲ್ಲಿ ಮುಖ್ಯವಾಗಿ ಅಡಿಕೆ ಬೆಳೆ ಮೇನ್ ಆಗಿ ಎಲ್ಲರೂ ಬೆಳೆಯುವಂತದ್ದು. ಇಲ್ಲಿ ಇದು ಬಹಳ ರಿಸ್ಕಿ ಜಾಬ್. ಇಲ್ಲಿ ಹೆಂಗಾಗತ್ತೆ ಅಂತಂದ್ರೆ 50-60 ಫೂಟು ಸಣ್ಣದಾದ ಅಡಿಕೆ ಮರದ ಎತ್ತರಕ್ಕೆ ಹತ್ತಾರೆ, ಆ ನಂತರ ಅದನ್ನ ಅಲ್ಲಿ ಕೆಲಸ ಮಾಡ್ತಾರೆ. ಇಂತ ಸಂದರ್ಭದಲ್ಲಿ ಅವರು ಬೀಳ್ತಕ್ಕಂಥದ್ದು ಅಥವಾ ಮರ ಮುರಿದು ಬೀಳ್ತಕ್ಕಂಥದ್ದು ಈ ತರ ಆಗಿ ಒಂದು ಅವರಿಗೆ ಸಿವಿಯರ್ ಡ್ಯಾಮೇಜ್ ಆಗುವಂತದ್ದು ಜೀವನಕ್ಕೆ ಅಥವಾ ಜೀವನೇ ಹೋಗುವಂತದ್ದು ಈ ತರ ಆಯ್ತು. ಬಹುಶಃ ನನಗೆ ನೆನಪಿರೋ ಹಂಗೆ ಈಗ 2 ವರ್ಷದ ಹಿಂದೆ ಒಂದೇ ವರ್ಷದಲ್ಲಿ 9 ಜನ ಸತ್ತಿದ್ರು, ಈಗ ಕಳೆದ ವರ್ಷನೂ ಒಂದು 5-6 ಮಂದಿ ತೀರ್ಕೊಂಡಿದ್ದಾರೆ. ಸ್ವತಃ ನಮ್ಮ ಮನೆಯಲ್ಲೇ ಏನು ಕೆಲಸಕ್ಕೆ ಬರ್ತಿದ್ದ ಮರ ಹತ್ತಿ ಕೊನೆ ಕೊಯ್ಯವನು, ಅವನು ನಮ್ಮ ಮನೇಲಲ್ಲ ಅಥವಾ ಇನ್ನೊಬ್ಬರ ಮನೆಯಲ್ಲಿ ಈ ವರ್ಷ ಬಿದ್ದುಕೊಂಡು ಪೆಟ್ ಮಾಡ್ಕೊಂಡಿದ್ದ. ಸೊ ನಮಗೂ ಈ ವರ್ಷ ಅದು ಸಮಸ್ಯೆ ಬಿಸಿತಾಗ್ತದೆ. ಯಾಕಂದ್ರೆ ಅವನು ಅಲ್ಲಿ ಬಿದ್ರೂ ನಮಗ್ ಬರೋದಿಲ್ವಲ್ಲ, ಅವನು ಆ ವರ್ಷ ಬರೋದಿಲ್ವಲ್ಲ. ನಮಗೆ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಒಂದು ವ್ಯವಸ್ಥೆ ಏನಿತ್ತು ನಮಗೆ ಬಹಳ ಅನುಕೂಲ ಆಯ್ತು. ನಾವು ಇದನ್ನ ಎರಡು ದೃಷ್ಟಿಕೋನದಿಂದ ನೋಡ್ತಾ ಇದೀವಿ, ಒಂದು ರೈತರಿಗೂ ಇದರಿಂದ ಲಾಭ, ಇನ್ನೊಂದು ಕೆಲಸಗಾರರಿಗೂ ಲಾಭ. ಕೆಲಸಗಾರರು ರಿಸ್ಕಿ ಇಲ್ಲ, ನಾವೇನೀಗ 70, 80, 90 ಫೂಟಿನ ಕಾರ್ಬನ್ ಫೈಬರ್ ಪೋಲ್ಗಳು ಬಂದಿದೆ, ಸೊ ಅದ್ರ ಮೂಲಕ ನಾವು ಸ್ಪ್ರೇ ಮಾಡ್ಕೊಡೋದು, ಹಾರ್ವೆಸ್ಟಿಂಗ್ ಮಾಡ್ಕೊಡೋದು ಮಾಡ್ಕೊಡ್ತಾ ಇದೀವಿ. ಇವನಿಗೂ ಕೆಳಗೆ ಯಾರು ಮರ ಹತ್ತಿ ಇದನ್ನ ಕೆಲಸ ಮಾಡ್ತಾ ಇದ್ರು ಅವನು ಕೆಳಗಡೆನೆ ಇಟ್ಕೊಂಡು ಮಾಡ್ಬೋದು, ಸೊ ಲೈಫ್ ರಿಸ್ಕ್ ಇಲ್ಲ. ಯಾರು ಕೆಲಸ ಮಾಡಿಸ್ತಾ ಇದ್ದಾನೆ ಅವನಿಗೂ ರಿಸ್ಕ್ ಇಲ್ಲ, ಯಾಕೆಂತಂದ್ರೆ ಅವ್ನು ತೀರ್ಕೊಂಡ ದೊಡ್ಡ ಹ್ಯೂಜ್ ಡ್ಯಾಮೇಜ್ ಇಂಜುರಿ ಆಯ್ತು ಅಂತಂದ್ರೆ ಆಸ್ಪತ್ರೆ ವೆಚ್ಚ ಅಥವಾ ಸತ್ತೋದ್ರೆ ಒಂದು 5 ಲಕ್ಷ, ಹೀಗೆ ಅವ್ರು ಪರಿಹಾರ ಕೊಡಬೇಕಾಗಿತ್ತು. ಸತ್ತವನು ಸತ್ತೋದ, ಅವ್ರ ಮನೆಗೆ ನಷ್ಟ. ಅದೇ ರೀತಿ ಯಾರ ಮನೇಲಾಗಿತ್ತಲ್ಲ ಇವರಿಗೂ ಹಣ ಒಂದ್ಸತಿ ಹೋದ್ರೆ ಸ್ವಲ್ಪ ದೊಡ್ಡ ಬೆಳೆಗಾರರು 5 ಎಕರೆ 6 ಎಕರೆ 10 ಎಕರೆ ಇದ್ದವರಿಗೆ 5 ಲಕ್ಷ ಕೊಡೋದು ದೊಡ್ಡ ಸಮಸ್ಯೆ ಅಲ್ಲ ಇವತ್ತಿನ ಅಡಿಕೆ ರೇಟ್ ನಲ್ಲಿ ಇರ್ಬೋದು. ಆದ್ರೆ ಯಾರಿಗೂ 1/2 ಎಕರೆ ಇದೆ, 1 ಎಕರೆ ಇದೆ, ಆಕಸ್ಮಿಕ ಎಲ್ಲೂ ಆಗ್ಬೋದು. ಅವನು 10 ಎಕರೆ ಅಥವಾ ಜಮೀನ್ ಇದ್ದ ಮರದಲ್ಲೇ ಬೀಳ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ 1/2 ಎಕರೆ 1 ಎಕರೆ ಇರುವಂತವರಿಗೆ ಅವ್ರು ಹೆಚ್ಚು ಕಡಿಮೆ 20-30 ವರ್ಷ ಆರ್ಥಿಕವಾಗಿ ಹಿಂದೆ ಹೋಗ್ತಾ ಇದ್ರು, ಅಂದ್ರೆ ಅವರಿಗಷ್ಟು ನಷ್ಟ ಆಗ್ತಾ ಇತ್ತು. ಸೊ ಇದು ಬಂದ್ಮೇಲೆ ಅವನಿಗೆ ಮೊದಲೇದಾಗಿ ಹ್ಯೂಜ್ ಇಂಜುರಿ ಅಥವಾ ಲೈಫ್ ರಿಸ್ಕ್ ಇಲ್ಲ, ಸತ್ತೋಗ್ಬಿಡ್ತಾನೆ ಇದಾಗ ಅನ್ನೋಂಥದ್ದೇ ಇಲ್ಲ. ಏನಾದ್ರೂ ಮೈನರ್ ಸಣ್ಣ ಪುಟ್ಟ ಏನಾದ್ರೂ ಆಗ್ಬೋದು ಅನ್ನೋದು ಬಿಟ್ರೆ ದೊಡ್ಡ ಇಂಜುರಿ ಅನ್ನೋದು ಆಗಲ್ಲ. ಆ ದೃಷ್ಟಿನಲ್ಲಿ ಈ ಸರ್ವಿಸ್ ನಮ್ಮ ಸಂಸ್ಥೆಯಿಂದ ರೈತರಿಗೆ ಬಹಳಷ್ಟು ಹೆಲ್ಪ್ ಮಾಡಿಕೊಡ್ತಾ ಇದೆ. ಈಗ ಕಾರ್ಬನ್ ಫೈಬರ್ ದೋಟಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈಗ ಸಾಂಪ್ರದಾಯಿಕವಾಗಿ ಬಳಕೆ ಮಾಡುವಂತಹ ಒಂದು ಬಿದಿರಿನ ಒಂದು ದೋಟಿ ಏನಿದೆ ಅದಕ್ಕೆ ಹೋಲಿಸಿ ನೋಡಿದ್ರೆ ಈ ಕಾರ್ಬನ್ ಫೈಬರ್ ದೋಟಿಯ ಒಂದು ವಿಶೇಷತೆ ಏನು, ಅನುಕೂಲತೆಗಳು ಏನೇನು, ಅಥವಾ ಇದರಲ್ಲಿ ಕೂಡ ಏನಾದ್ರು ಸಮಸ್ಯೆ ಇದೆಯಾ? ಮೊದಲೇದು ಕಾರ್ಬನ್ ಫೈಬರ್ ದೋಟಿ ಸಮಸ್ಯೆ ಅಂತಂದ್ರೆ ಅದ್ರ ಪ್ರೈಸ್. ಸಾಮಾನ್ಯ 1 ಫೂಟಿಗೆ 1,000 ಮಿನಿಮಮ್ ಚಾರ್ಜ್ ಆಗುತ್ತೆ. ಈಗ ಒಂದು 60 ಫೂಟಿನ ದೋಟಿ ಬೇಕು ಅಂದ್ರೆ 60,000 ಇದೆ, 70 ಫೂಟಿನ ದೋಟಿ ಇದೆ 70,000-80,000, ಹೀಗೆ ಫೂಟಿಗೆ 1,000 ಅದರ ಬೆಲೆ ಇದೆ. ಸೊ ಹಂಗಾಗಿ ಇನಿಷಿಯಲಿ ರೈತರಿಗೆ, ಸಣ್ಣ ರೈತರಿಗೆ ಇವರಿಗೆ ಇದನ್ನು ಖರೀದಿ ಮಾಡೋದೇ ದೊಡ್ಡ ಸಮಸ್ಯೆ ಮೊದಲನೇದಾಗಿ ಇರುವಂತದ್ದು. ಉಳಿದಂತೆ ಬಳಕೆಯ ದೃಷ್ಟಿಯಿಂದ ಇದು ಏನು, ನಾವು ಈಗ ಸಾಂಪ್ರದಾಯಿಕವಾಗಿ ಏನು ಬಿದಿರಿನ ದೋಟಿ ಮಾಡ್ಕೊಳ್ತಾ ಇದ್ರು, ಅದಕ್ಕೆ ಹೋಲಿಸಿದ್ರೆ ಇದು ಬಹಳ ಒಳ್ಳೇದು. ಯಾಕಂತಂದ್ರೆ ಬಿದಿರಿನ ದೋಟಿ 10-20 ಫೂಟ ಇರೋದು, ಅದನ್ನು ಮರ ಹತ್ತವ್ರು ಮಾತ್ರ ಬಳಸಬಹುದು, ಕೆಳಗಡೆ ಏನಿಸ್ಕೊಂಡು ಬಳಸಲಿಕ್ಕೆ ಆಗಲ್ಲ. ಇದನ್ನು ಕೆಳಗಡೆ ಇರೋರು ಬಳಸಬಹುದು. ಮತ್ತೆ ಇದಕ್ಕೆ ಒಂದು ಸಿಂಗಲ್ ಪೋಲ್ 70 ಫೂಟ್ ಇರೋದಿಲ್ಲ, ಎಲ್ಲ 5 ಫೂಟ್ 10 ಫೂಟ್ ಒಂದೊಂದು ಇದನ್ನ ಒಂದರೊಳಗೆ ಮರ್ಜ್ ಮಾಡಿ ಹಾಕಿರ್ತಾರೆ. ಸೊ ಆ ರೀತಿಯಾಗಿರೋದ್ರಿಂದ ಇದನ್ನ ಅಂದ್ರೆ ಗಿಡ್ಡನು ಮಾಡ್ಕೊಳ್ಬಹುದು, ಅವಶ್ಯಕತೆ ತಕ್ಕನ ಉದ್ದ ಗಿಡ್ಡನು ಮಾಡ್ಕೊಳ್ಬಹುದು. ಸೊ ಇದು ಅದರ ಅಡ್ವಾಂಟೇಜ್. ಪ್ರೈಸಿಂದ ಒಂದೇ ಪ್ರಾಬ್ಲಮ್. ಈಗ ಸಿಂಪರಣೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾಜಲ್ ಅನ್ನು ಕೂಡ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾರೆ, ಇದು ನಿಜವಾ? ನಾಜಲ್ ಅನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಅದು ಯಾರು ಕೆಲಸ ಮಾಡ್ತಾರೆ ಅವರ ಒಂದು ಪರಿಪಕ್ವತೆ ಮೇಲೆ ಡಿಪೆಂಡ್. ಅವರು ಕೆಲಸದ ಮೇಲೆ ನಮಗೂ ಕೂಡ ಸಂಸ್ಥೆಗೂ ಒಳ್ಳೆ ಹೆಸರು. ಇದು ಹೆಸರು, ಇವರು ನಾಜಲ್ ಅನ್ನು ಯಾವ ರೀತಿ ಟ್ರಿಗರ್ ದಿಂದ ಇಲ್ಲಿ ಕಂಟ್ರೋಲ್ ಮಾಡ್ತಾರೆ, ಸ್ಪ್ರೇ ಮಾಡ್ಬೇಕಲ್ಲಕ್ಕೆ ಇದನ್ನು ಫ್ಲೋಯಿಂಗ್ ಅನ್ನ ಏನು ಔಷಧಿ ಇದನ್ನ. ಸೊ ಆ ಸಂದರ್ಭದಲ್ಲಿ ಇವ್ರು ಎಷ್ಟು ಸ್ಪ್ರೇ ಮಾಡ್ತಾರೆ, ಎಷ್ಟು ಸ್ಪೀಡ್ ಪೂರ್ತಿ ಟ್ರಿಗರ್ ಅನ್ನು ಒತ್ಕೊಂಡಿದಾರ ಅಥವಾ ಅದನ್ನ ಎಷ್ಟು ಎವರೇಜ್ ಅಲ್ಲಿ ಇಟ್ಕೊಂಡಿದಾರ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ತರಬೇತಿ ಬೇಕು, ತರಬೇತಿ ಇಲ್ಲದೆ ಮಾಡ್ಲಿಕ್ಕೆ ಆಗಲ್ಲ, ತರಬೇತಿ ಬೇಕು. ನಾವು ನಮ್ಮ ಸಂಸ್ಥೆಯಿಂದ ಕೆಲವು ತರಬೇತಿ ಕಾರ್ಯಾಗಾರಗಳನ್ನು ಒಂದು 3-4 ತರಬೇತಿ ಕಾರ್ಯಾಗಾರಗಳನ್ನು ಮಾಡಿ ನಾವು ಆ ರೀತಿಯಾಗಿ ರೈತರಿಗೆ ಮಾಡಿದೀವಿ. ಕೆಲವು ರೈತರು ಸ್ವತಃ ಅವರೇ ತಂದ್ಕೊಂಡು ಕೂಡ ಆ ತರಬೇತಿಯಲ್ಲಿ ಪಾಲ್ಗೊಂಡು ಸ್ವತಃ ರೈತರು ಕೂಡ ತಂದ್ಕೊಂಡು ಮಾಡ್ಕೊಂಡಿದ್ದಾರೆ. ಅದರಿಂದ ಅವರಿಗೂ ಕೂಡ ಅನುಕೂಲ ಆಗಿದೆ. ಇನ್ನು ನಮಗೂ ಕೂಡ ಬಹಳಷ್ಟು ಮಂದಿ ಸಿಕ್ಕಿದ್ದಾರೆ. ಈಗ ನಮ್ಮ ಹತ್ರ ಸಾಮಾನ್ಯವಾಗಿ 5-6 ನಿರಂತರವಾಗಿ ಕೆಲಸ ಮಾಡೋರು ಇದ್ದಾರೆ ಆ ಸೀಸನ್ ಬಂದಾಗ. ಸೊ ನಾವು ಅಗತ್ಯಕ್ಕೆ ತಕ್ಕಂತೆ ರೈತರಿಗೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ನಮಗೆ ಕಷ್ಟ ಇದೆ. ಯಾಕಂದ್ರೆ ಇಲ್ಲಿ ಈಗ ಏನಾಗಿದೆ, ಹೊಸ ಜನರೇಷನ್ ನನ್ನ ಏಜ್ನ 30 ವರ್ಷದ ಏಜ್ನ ಹುಡುಗರು ಇಲ್ಲಿ ಯಾರು ಇಲ್ಲ, ಎಲ್ಲ ಹೊರಗಡೆ ಕೆಲಸಕ್ಕೆ ನೌಕರಿಗೆ ಅಂತೇಳಿ ಹೋಗಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಯಾರು ಮಾಡ್ಲಿಕ್ಕೆ ಆಗಲ್ಲ ಅನ್ನೋಂಥವ್ರು ಇದಾರೆ, ಮೈನಲ್ಲಿ ವಯಸ್ಸಾದವರು ಏನು ಇದಾರೆ, ಅವ್ರು ಅಂತವ್ರು ಬಹಳಷ್ಟು ಜನ ಏನ್ ಮಾಡ್ತಾರೆ, ನಮಗೆ ಸಂಸ್ಥೆಗೆ ಹೇಳ್ತಾರೆ ನೀವು ಇದನ್ನ ಮಾಡ್ಕೊಡಿಯಪ್ಪ ಅಂತ ಹೇಳಿ. ನಾವು ಯಾರಿಗೆ ಇದಿರೋ ಯಾವುದೇ ಭೇದ ಭಾವ ಇಲ್ದೇನೆ, ಯಾಕೆಂತಂದ್ರೆ ಇದ್ರಲ್ಲಿ ಮೇನ್ ಕಂಟೆಂಟ್ ಬರೋದೇ ಏನು, ಈ ಪ್ರೈವೇಟ್ ಆಗಿ ಮಾಡೋ ಕೊನೆಗೌಡ್ರು ಇರ್ಬೋದು ಅಥವಾ ಇದನ್ನ ಮಾಡ್ಬೇಕಾದ್ರೆ ಬೇರೆಯವ್ರ ಹತ್ರ ಯಾವ್ದೋ ಒಂದ್ ಟೈಮಲ್ಲಿ ಇವ್ರು ಸಿಗ್ತಾನೆ ಇಲ್ಲ ಅಂತ ಅಂದ್ಬಿಟ್ರೆ ಮುಂದಿನ ಸತಿ ಅವ್ರ ಮನೆಗೆ ಬರೋದೇ ಇಲ್ಲ. ಸೊ ಇದು ಬಹಳ ಪ್ರಾಬ್ಲಮ್ ಆಗ್ತಾ ಇತ್ತು ರೈತರಿಗೆ. ಕೆಲಸ ಆಗ್ಲಿಲ್ಲ ಅಂತಂದ್ರು ಅವನಿಗೆ ಬಿಟ್ಟು ಬೇರೆಯವನಿಗೆ ಹೇಳ್ಬಿಟ್ರೆ ನಾಳೆ ಇವನು ಕಡೆಗೆ ಕೈ ಕೊಟ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡ್ತದೆ ಅಂತ. ನಮ್ಮ ಸಂಸ್ಥೆಯವ್ರು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅವರಿಗೆ ಬುಕಿಂಗ್ ಅನ್ನ ಕೊಡ್ತಾ ಇದೀವಿ. ಬುಕಿಂಗ್ ಮೂಲಕ ಅವರಿಗೆ ರೈತರಿಗೆ ನಿಮ್ಗೆ ಈ ಡೇಟಿಗೆ ಬರುತ್ತೆ ಅಂತ 1-2-3 ದಿವಸಗಳ ವೇರಿಯೇಷನ್ ಅಲ್ಲಿ, ಯಾಕೆಂದ್ರೆ ಪೂರ್ತಿ 100% ನಮಗೆ ಮಾಡ್ಲಿಕ್ಕೆ ಆಗಲ್ಲ ಮಳೆ ಬೇರೆ ಬೇರೆ ಕಾರಣದಿಂದ. ವೇರಿಯೇಷನ್ ಒಂದು 80% ಅಕ್ಯುರೇಸಿ ಒಳಗಡೆ ಅವ್ರಿಗೆ ಒಂದು ಡೇಟ್ ಕೊಡ್ತೀವಿ, ಆ ಡೇಟಿಗೆ ನಾವು ಹೋಗಿ ಮಾಡ್ಕೊಡ್ತೀವಿ. ಇನ್ ಕೇಸ್ 15 days ದಾಟುತ್ತೆ ಅನ್ನುವಂಗಿದ್ರೆ ಆ ರೈತರಿಗೆ ಹೇಳ್ಬಿಡ್ತೀವಿ, ನಮಗೆ 15 days ಯಾವುದು ಇದಾಗ್ತಾ ಇಲ್ಲ, ಬಹಳ ಪ್ರೆಷರ್ ಇದೆ, ನೀವು ಅಕಸ್ಮಾತ್ ಬೇರೆಯವರಿದ್ರೆ ಬೇರೆಯವ್ರಿಗೂ ಹೇಳ್ಕೊಳ್ಳಿ, ಅಥವಾ ಆ ಸಮಯದಲ್ಲಿ ಬೇರೆಯವರು ಸಿಕ್ಕಿಲ್ಲ ಅಂದ್ರೆ ಆ ಟೈಮ್ದಲ್ಲಿ ನಾವು ಬಂದು ಮಾಡ್ಕೊಡ್ತೀವಿ. ನೀವು ಈ ಸರ್ತಿ ಬೇರೆಯವ್ರನ್ನ ಮಾಡಿಸಿದೀರಾ, ಮುಂದಿನ ಸರ್ತಿ ನಾವು ಬರಲ್ಲ, ಆ ತರದ್ ಯಾವುದು ಇಲ್ಲ. ನಾವು ರೈತರಿಗೆ ಒಂದು ನಿಷ್ಪಕ್ಷಪಾತವಾಗಿ ನಾವು ಕೆಲಸ ಮಾಡ್ಲಿಕ್ಕೆ. ಎಷ್ಟು ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ ಹೇಳಿ, ಎಷ್ಟು ವ್ಯಾಪ್ತಿಯಲ್ಲಿ ನಿಮ್ಮ ಕೆಲಸಗಳನ್ನ ನೀವು ಕಳಿಸ್ತೀರಿ, ಮತ್ತೆ ಆ ಸಂಪರ್ಕ ಮಾಡುವುದೆಲ್ಲ ಹೇಗೆ, ಇದಕ್ಕೆ ವಾಟ್ಸ್ಆಪ್ ಗ್ರೂಪ್ ಅಂತ ಏನಾದ್ರು ಮಾಡ್ಕೊಂಡಿದ್ರೆ ಹೇಗೆ? ಹೌದೌದು, ನಾವು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡ್ಕೊಂಡಿದ್ದೀವಿ. ಹೆಚ್ಚು ಕಡಿಮೆ 5 ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಷ್ಟು ಜನ ಮೆಂಬರ್ಸ್ ಇದಾರೆ ಅಂದ್ರೆ? ಗ್ರೂಪ್ ಅಲ್ಲಿ ನಮ್ಮ ಹತ್ರ 1,000 ಜನ ಮೆಂಬರ್ಸ್ ಇದಾರೆ. ಬೆಳೆಗಾರರು ಇದಾರೆ, ನಮ್ ಮೇನ್ ಆಗಿ ಇರೋದೇ ಬೆಳೆಗಾರರು. ನಮ್ದೊಂದು 875 ನಮ್ದು ಮೆಂಬರ್ಸ್ ಇದಾರೆ. ಸೊ ಅವರಿಗೆ ನಾವು ಎಲ್ಲ ನಮ್ಮ ಬೇಡಿಕೆಯನ್ನು ಪೂರೈಸಲಿಕ್ಕೆ ಆಗ್ತದ. ಈಗ ಸದ್ಯಕ್ಕೆ ಎಲ್ಲರದ್ದು ಬೇಡಿಕೆ ಬರ್ತದೆ ಅಂತಿಲ್ಲ, ಯಾಕೆಂತಂದ್ರೆ ಬಹಳಷ್ಟು ಜನ ಸಂಸ್ಥೆ ಏನೋ ಒಂದು ಮುಂದೆ ಚೆನ್ನಾಗಿ ಮಾಡ್ತದೆ ಅಂತಾನು ಮಾಡಿದವರು ಇದ್ದಾರೆ. ಆದ್ರೆ ನಮಗೆ ಹೆಚ್ಚು ಕಡಿಮೆ ಒಂದು 300-400 ಮೆಂಬರ್ಸ್ ಏನಿದ್ದಾರೆ ರೆಗ್ಯುಲರ್ ಆಗಿ ನಮ್ಮ ಹತ್ರ ಸರ್ವಿಸ್ ಅನ್ನ ತಗೊಳ್ತಾರೆ. ಉಳಿದಂತೆ ಒಂದು 150 ಜನರ ಲೆಕ್ಕ, 150-200 ಜನರ ಲೆಕ್ಕ ಲಿಮಿಟೆಡ್, ಯಾವುದೋ ಒಂದು ಟೈಮಲ್ಲಿ ಒಂದ್ ಸರ್ತಿ ವರ್ಷಕ್ಕೊಮ್ಮೆ ಏನೋ ಒಂದು ತಗೊಳ್ತಾರೆ, ಇದನ್ನ ಮಾಡ್ತಾರೆ. ಸೊ ಈ ರೀತಿಯಾಗಿದೆ. ಒಂದು 200-300 ಜನ ಸದ್ಯಕ್ಕೆ ನಮ್ಮ ಹತ್ರ ಕೇಳ್ತಾರೆ, ಯಾಕಂದ್ರೆ ಅವರಿಗೆ ಅವರದ್ದೇ ಆದ ಒಂದು ಇದಿದೆ, ಅವ್ರ ಹತ್ರ ನೆಟ್ವರ್ಕ್ ಅಥವಾ ಇದಿದೆ ಮಾಡ್ಕೊಂಡಿದ್ದಾರೆ ಒಳ್ಳೆ ಇರೋದು. ಸೊ ಅವರು ಕೂಡ ನಮ್ಗೆ ಹಂಗಾದ್ರೆ ಅವ್ರಿಗೆ ಏನ್ ಲಾಭ ಅಂತ ಕೇಳಿದ್ರೆ ಅವರಿಗೂ ಗೊತ್ತು ಮುಂದೊಂದ್ ದಿವಸ ಪ್ರಾಬ್ಲಮ್ ಆಗುತ್ತೆ ಇದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವರು ನಮ್ಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಇದರಲ್ಲಿ ಎಲ್ಲರೂ ನಮ್ಗೆ ಸಪೋರ್ಟಿವ್ ಆಗೇ ಇದ್ದಾರೆ, ಯಾರು ನಮ್ಮ ಹತ್ರ ಸರ್ವಿಸ್ ತಗೊಂಡಿಲ್ಲ ಅಂತ ಸಪೋರ್ಟ್ ಇಲ್ಲ ಆ ತರ ಏನಲ್ಲ, ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದಾರೆ. ಸ್ವತಃ ಈಗ ಒಂದು ಚೈನ್ ಅಲ್ಲಿ ಒಂದಷ್ಟು ಕೆಲಸಗಾರ ಇರೋರು ಏಕಾಏಕಿ ತಪ್ಪಿಸಿ ಇನ್ನೊಂದಕ್ಕೆ ಕೊಡ್ಲಿಕ್ಕೂ ಆಗಲ್ಲ. ಚೈನು ತಪ್ಪಿಟ್ರೆ, ನಾವು ಈ ಸರ್ತಿ ಸಂಸ್ಥೆ ಆಗಿದೆ ಸಂಸ್ಥೆಗೆ ಕೆಲಸ ಕೊಡ್ತೀವಿ ಅಂತ ಅವನಿಗೆ ಕೊಟ್ರೆ ಅವನ ಉದ್ಯೋಗನೂ ಹಾಳು. ಸೊ ಹಂಗಾಗಿ ಪ್ರಾಬ್ಲಮ್ ಬರೋ ತನಕ ಅವರು ಆ ಇದರ ದಿಶೆಯಲ್ಲಿ ಮುಂದುವರಿತಾರೆ, ಆ ನಂತರ ನಮ್ಮ ಹತ್ರ ಬರ್ತಾರೆ. ಈಗ ಆ ರೀತಿಯಲ್ಲಿ ನಡೀತಾ ಇದೆ. ಈಗ ಸಾಮಾನ್ಯವಾಗಿ FPO ಅಂದ ತಕ್ಷಣ ಬರೀ ಸೇವಾ ಮನೋಭಾವ ಮಾತ್ರ ಸಾಕಾಗುವುದಿಲ್ಲ, ಜೊತೆಗೆ ಆ ಗ್ರಾಹಕರಿಗೆ ಇನ್ಪುಟ್ಸ್ ಅಥವಾ ಒಂದು ಒಳಸೂರಿಗಳೇನಿದೆ ಅದರಗಳನ್ನ ಪೂರೈಸುವಂತಹದ್ದು, ಜೊತೆಗೆ ಗ್ರಾಹಕರಿಂದ ಉತ್ಪನ್ನವನ್ನ ಖರೀದಿ ಮಾಡಿ ಅಥವಾ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂತಹದ್ದು, ಈ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತಿದ್ದೀರಿ, ಹಮ್ಮಿಕೊಳ್ತಾ ಇದ್ದೀರಿ? ಇದು ತುಂಬಾ ನೀವು ಕೇಳಬೇಕಾದಂತ ಪ್ರಶ್ನೆ ಆಗಿತ್ತು. ಈಗ ನಾವು ಆಕ್ಚುಲಿ ನಮ್ಮ ಸರ್ವಿಸ್ ಜೊತೆಗೆ ಇನ್ಪುಟ್ಸ್ ಅನ್ನು ನಾವು ರೈತರಿಗೆ ಕೊಡ್ತಾ ಇದೀವಿ. ನಮ್ದು ಈಗ ಆಲ್ರೆಡಿ ನಮ್ಮ ಗೊಬ್ಬರ ಸಾವಯವ ಗೊಬ್ಬರವನ್ನ ರೈತರಿಗೆ ಕೊಡ್ತಾ ಇದೀವಿ. ನಮ್ದು ಇನ್ಪುಟ್ಸ್ ಅನ್ನು ರೈತರಿಗೆ ಕೊಡಬೇಕಾಲಕ್ಕೆ ನಮ್ಮ ಸಂಸ್ಥೆಯಿಂದ ನಮ್ಮ ಬೋರ್ಡ್ನವರು ಎಲ್ಲ ತೀರ್ಮಾನ ಮಾಡಿ ಒಂದು ಮಾನದಂಡ ಮಾಡ್ಕೊಂಡಿದೀವಿ. ಯಾವುದೇ ಇನ್ಪುಟ್ಸ್ ಗೊಬ್ಬರ ಇರ್ಬೋದು ಔಷಧಿಗಳಿರ್ಬೋದು ಏನೇ ಬಂದ್ರು ನಾವು ನೇರವಾಗಿ ಯಾರೋ ಒಬ್ಬರು ನಮ್ಮ ಹತ್ರ ರಿಪ್ರೆಸೆಂಟೇಟಿವ್ ಬಂದ್ರು ನೀವು ಇಷ್ಟು ಇದಿದೆ ಇಷ್ಟು ಲಾಭಾಂಶ ಬರುತ್ತೆ ನೀವು ಅದನ್ನ ನೀವು ರೈತರಿಗೆ ಕೊಡಿ ನಿಮ್ಗೆ ಇಷ್ಟು ಕಮಿಷನ್ ಸಿಗುತ್ತೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಅಂತ ತಕ್ಷಣ ನಾವು ಮಾಡೋದೇ ಇಲ್ಲ. ನಮ್ದು ಒಂದಷ್ಟು ಪ್ರೊಸೀಜರ್ ಇದೆ. ನಮ್ಮ ಆಡಳಿತ ಕಮಿಟಿಯಲ್ಲೂ ಕೂಡ ಎಲ್ಲಾ ರೀತಿಯ ಒಂದು ತರಹದ ಡೈರೆಕ್ಟರ್ಗಳು ಇದರಲ್ಲಿದ್ದಾರೆ, 13 ಜನ ಇದ್ದಾರೆ. ಎಲ್ಲಾ ರೀತಿ ಅಂದ್ರೆ ಪೊಲಿಟಿಕಲಿ ನಮಗೆ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ನಿಭಾಯಿಸುವಂತವ್ರು ಇದ್ದಾರೆ, ನಮ್ಮ ಅಧ್ಯಕ್ಷರು ಅಥವಾ ಬೇರೆ ಬೇರೆಯವರು ಇರ್ಬೋದು. ಅದೇ ರೀತಿ ಮಷಿನರಿ ಒಳಗಡೆ ಸ್ವಲ್ಪ ಗೊತ್ತಿರುವಂತವ್ರು ನಾಲೆಜ್ ಇರುವಂತವ್ರು ಡೈರೆಕ್ಟರ್ಗಳಿದ್ದಾರೆ. ಕೃಷಿಯಲ್ಲಿ ಹೆಚ್ಚು ಪಳಗದವರು ಇದ್ದಾರೆ. ಸೊ ಒಂದ್ ರೀತಿ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ ಒಂದು ಸಮ್ಮಿಳಿತ, ಇವೆಲ್ಲದರ ಸಮ್ಮಿಳಿತ ಆಗಿದೆ. ಸೊ ನಾನು ಆಸ್ ಎ ಸಿಇಒ ಆಗಿ ನಾನು ಮಾಡೋದೇನಂದ್ರೆ ಯಾರೋ ಒಬ್ರು ಹೊಸಬ್ರು ಬಂದ್ರು ಅಥವಾ ಯಾರೋ ಒಬ್ರು ನಿಮ್ಮದೊಂದು ಪ್ರಾಡಕ್ಟ್ ಇದೆ ಅಂತ ಒಂದು ಬಂದ್ರು ಮೊದಲನೇದಾಗಿ ನಾವು ಅವ್ರ ಹತ್ರ ನಿಮ್ಮ ಇದನ್ನು ಕೇಳ್ಕೊಳ್ತೀನಿ, ಅವ್ರ ಹತ್ರ ಏನು ನಿಮ್ದೊಂದು ಲ್ಯಾಬ್ ರಿಪೋರ್ಟ್ ಇದ್ರೆ ತಗೊಳ್ತೀವಿ. ಆನಂತರ ಲ್ಯಾಬ್ ರಿಪೋರ್ಟ್ ಜೊತೆಗೆ ಸ್ಯಾಂಪಲ್ ಅನ್ನು ತಗೊಳ್ತೀವಿ. ಸ್ಯಾಂಪಲ್ ಅನ್ನು ಏನ್ ಮಾಡ್ತೀವಿ, ನಮ್ದೇ ಆದ ನಮ್ದೊಂದು ಹುಬ್ಬಳ್ಳಿಯಲ್ಲಿ ನಾವೊಬ್ಬರ ಲ್ಯಾಬ್ ಅವ್ರ ಜೊತೆ ನಾವು ಮಾತಾಡ್ಕೊಂಡಿದೀವಿ. ಸೊ ಅವ್ರ ಜೊತೆ ನಾವು ಆ ನಮಗ್ ಕೊಟ್ಟಿರೋ ಸ್ಯಾಂಪಲ್ ಅನ್ನ ಕಳಿಸ್ತೀವಿ. ಆನಂತರ ಅವರು ಸ್ಯಾಂಪಲ್ ಬಂದಿರುವಂತ ಒಂದೇನು ಲ್ಯಾಬ್ ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟಿಗೂ ಕಂಪ್ನಿಯವ್ರು ಕೊಟ್ಟಿರೋ ಲ್ಯಾಬ್ ರಿಪೋರ್ಟಿಗೂ ನಾವು ತಾಳೆ ಹಾಕ್ತೀವಿ. ತಾಳೆ ಹಾಕಿ ನಮ್ಮ ಡೈರೆಕ್ಟರ್ಗಳಿಗೂ ಒಮ್ಮೆ ನಾನು ಕಳಿಸ್ಕೊಡ್ತೀನಿ, ಇದು ಹೆಂಗಿದೆ, ಇದು ಏನು ಚೆನ್ನಾಗಿದೆಯಾ, ಇದು ರೈತರಿಗೆ ಕೊಡ್ಬೋದಾ ಅಂತ ಹೇಳಿ. ಅವ್ರು ಓಕೆ ಅಂತಂದ್ಮೇಲೆ ನಾವು ಆ ಮಟೀರಿಯಲ್ ಅನ್ನು ಸ್ಯಾಂಪಲ್ ಆಗಿ ಇದನ್ನ ಹಾಕ್ಲಿಕ್ಕೆ ತರಿಸ್ತೀವಿ. ಮೊದಲು ಡೈರೆಕ್ಟರ್ ಒಮ್ಮೆ ಉಪಯೋಗಿಸ್ತಾರೆ, ಅದನ್ನು ಉಪಯೋಗಿಸಿ ಇದು ಚೆನ್ನಾಗಿದೆ ಅಂತಂದಾದ್ಮೇಲೆ ನೆಕ್ಸ್ಟ್ ರೈತರಿಗೆ ನಾವು ಕಳಿಸುವಂತ ವ್ಯವಸ್ಥೆ. ಮತ್ತೆ ಯಾವುದೇ ರೀತಿಯಲ್ಲಿದ್ರು ಎಲ್ಲಾ ಪ್ರಾಡಕ್ಟ್ ನೂರಕ್ಕೆ ಚೆನ್ನಾಗಿ ಬರುತ್ತೆ ಅಂತಲ್ಲ, ನಾವು ರೈತರಿಗೆ ಇದು ಚೆನ್ನಾಗಿದೆ ಇದು ತಗೊಂಡೇ ಬಿಡಿ ಅಂತ ಹೇಳಿ ಯಾರಿಗೂ ನಾನು ಶಿಫಾರಸೆ ಮಾಡಲ್ಲ. ಅವ್ರಿಗೇನು ಹೇಳ್ತೀವಿ, ಇದು ಹಿಂಗಿದೆ, ಇದು ಈ ತರ ಇದೆ, ಈ ಪ್ರೈಸಿಗೆ ಇದು ಓಕೆ ಇದೆಯಾ ಇಲ್ವಾ, ಇದ್ರದ್ದು ಪ್ರಾಬ್ಲಮ್ಮು ಹಿಂಗಿದೆ, ಅಡ್ವಾಂಟೇಜು ಹಿಂಗಿದೆ. ಅಂದ್ರೆ ಅವರಿಗೆ ಆಕ್ಚುಯಲ್ ಆಗಿ ಆ ಒಂದು ಪ್ರಾಡಕ್ಟ್ ಬಗ್ಗೆ, ಇನ್ಪುಟ್ ಪ್ರಾಡಕ್ಟ್ ಬಗ್ಗೆ, ಗೊಬ್ಬರದ ಬಗ್ಗೆ ಇರ್ಬೋದು, ಈಗ ಔಷಧಿ ಬೋಡೋ ಸುಣ್ಣ ತುತ್ತ ಈ ತರ ಇರ್ಬೋದು, ಪ್ರತಿಯೊಂದನ್ನು ನಾವು ಅದನ್ನ ಮಾಡ್ತೀವಿ. ನಾವು ಈಗಾಗಲೇ ರೈತರಿಗೆ ಗೊಬ್ಬರನ ಕೊಡ್ತಾ ಇದ್ದೀವಿ, ತುತ್ತ ಸುಣ್ಣನು ನಾವು ಈ ವರ್ಷದಿಂದ ಶುರು ಮಾಡಬೇಕು ಅಂತಿದ್ದೀವಿ. ನಮ್ದೇನು ರೈತರು ಮದ್ದು ಹೊಡಿಲಿಕ್ಕೆ ಹೋಗೋರಿದ್ದಾರೆ ನಮ್ಮ ರೈತರಿಗೆ, ಅವರು ನಿಮಗೆ ಅವಶ್ಯಕತೆ ಇದೆ, ನಿಮಗೆ ತಗೊಂಡ್ ಬರ್ಲಿಕ್ಕೂ ಪುರ್ಸತ್ತಿಲ್ಲ ಅಂದ್ರೆ ನಮ್ಮ ಕೆಲಸಗಾರರೇ ಹೊಡಿಲಿಕ್ಕೆ ಹೋಗೋರೇ ಹೋಗ್ತಾನೆ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಆ ತರ ವ್ಯವಸ್ಥೆಯನ್ನು ನಾವು ಕೊಡಬೇಕು ಅಂತ ಈಗ ಬರೋ ವರ್ಷದಿಂದ ತೀರ್ಮಾನ ಮಾಡ್ತಾ ಇದೀವಿ. ಸುಣ್ಣನ ತೋಟಕ್ಕೆ ಹಾಕ್ಲಿಕ್ಕೆ ಸುಣ್ಣನ ನಾವು ಕೊಡ್ತಾ ಇದೀವಿ. ಅದೇ ರೀತಿಯಲ್ಲಿ ನಾವು ಕೃಷಿ ಸಲಕರಣೆಗಳನ್ನು ನಾವು ಈಗ ಸದ್ಯ ಇದನ್ ಮಾಡ್ತಾ ಇಲ್ಲ, ಪೂರೈಸ್ತಾ ಇಲ್ಲ. ಒಂದು ಇನ್ಸಿಡೆಂಟ್ ಆಯ್ತು, ನಮ್ಮ ಹತ್ರ ಒಂದು ಇದು ಬಂತು, ಏನು ಈ ಪಶು ಸಂಗೋಪನೆಗೆ ಸಂಬಂಧಪಟ್ಟಂತೆ ಫೀಡ್ ಫಾರ್ಡರ್ ಫಾರ್ಡರ್ದೊಂದು ತಮಿಳ್ನಾಡವರಿಂದ ಒಂದು ಅಪ್ರೋಚ್ ಬಂತು, ನಿಮ್ದು ನಮ್ಮ ಒಂದು ಹಿಂಡಿ ಇದೆ, ನೀವು ಅದನ್ನ ರೈತರಿಗೆ ಕೊಡ್ತೀರಾ ಅಂತ ಹೇಳಿ. ನಾವು ಪರವಾಗಿಲ್ಲ ಅಂತ ಹೇಳಿ ಸ್ಯಾಂಪಲ್ ಆಗಿ ತಗೊಂಡ್ವಿ. ತಗೊಂಡ ತಕ್ಷಣ ಅವರು ಯೂರಿಯಾ ಏನು ಹಾಕಲ್ಲ ನಾವು ಬಾಳಿದೆ ಅಂತೇಳಿ, ನಮಗೆ ಆರಂಭದಲ್ಲೇ ಗೊತ್ತಾಯ್ತು ಅವ್ರು ಹೇಳಿದ ಸತ್ಯ ಇದೆ ಅಂತೇಳಿ. ಆದ್ರೆ ನಾವು ರೈತರು ಅದನ್ನ ಹೆಚ್ಚು ಅಕ್ಸೆಪ್ಟ್ ಮಾಡ್ಕೊಳ್ಲಿಲ್ಲ. ಕಾರಣ ಏನು ಕೇಳಿದ್ರೆ ರೈತರಿಗೂ ಏನು ಯೂರಿಯಾ ಇಲ್ಲ ಅಂದ ತಕ್ಷಣ ಹಾಲು ತುಂಬಾ ಕಡಿಮೆ ಆಗುತ್ತೆ. ಸೊ ರೈತರು ಸ್ವಲ್ಪ ಇದರದ್ದು ಹೀಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ನಾವು ಅದನ್ನ ಅಲ್ಲಿಗೆ ಸ್ಯಾಂಪಲ್ಗೆ ನಾವು ಮುಗಿಸಿದ್ವಿ, ಹಾ ಆಯ್ಕೆ ಅವರಿಗೆ ಬಿಟ್ಟಿದ್ವಿ. ನಾವು ಅದನ್ನ ಸ್ಪಷ್ಟವಾಗಿ ಅವರಿಗೆ ತಿಳಿಸ್ತೀವಿ, ಇದು ಇನ್ಪುಟ್. ಆಮೇಲೆ ರೈತರ ಮಟ್ಟದಲ್ಲಿ ಕೃಷಿ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಮಾಡುವಂತ ಅಥವಾ ವ್ಯಾಲ್ಯೂ ಅಡಿಷನ್ ಈ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ? ಕಳೆದ ವರ್ಷ ನಾವು ಒಂದಷ್ಟು ಮಷಿನರಿಗಳನ್ನ ಹಾಕಿ ನಾವು ಅಡಿಕೆಗೆ ವ್ಯಾಲ್ಯೂ ಅಡಿಷನ್ ಮಾಡಿ ಕೊಡಬೇಕು ಅಂತ ಹೇಳಿ ಮಾಡಿದೀವಿ. ಈ ವರ್ಷದಿಂದ ಅದೀಗ ಶುರುವಾಗುತ್ತದೆ. ಉಳಿದಂತೆ ನಾವು ಸಣ್ಣದಾಗಿ ಈಗ ಜೇನುತುಪ್ಪ ಈ ತರದನ್ನೆಲ್ಲ ಸಣ್ಣದಾಗಿ ಮಾಡ್ತಾ ಇದೀವಿ ವ್ಯಾಲ್ಯೂ ಅಡಿಷನ್. ಜೇನುತುಪ್ಪ ಮತ್ತೆ ಫಾರೆಸ್ಟ್ ಪ್ರಾಡಕ್ಟ್ಸ್ ಗಳು ಏನ್ ಬರುತ್ತೆ, ಉಪ್ಪಿನಕಾಯಿ ಈ ತರ ಲೋಕಲ್ ಆಗಿ ಮಾಡೋರಿದ್ದಾರೆ ಅವರಿಗೆ ನಾವು ನಮ್ಮ ಬ್ರ್ಯಾಂಡ್ ಅಲ್ಲಿ ನಾವು ಕೊಡುವಂತದ್ದು ಕೆಲವು ಮೇಳಗಳನ್ನು ಕೂಡ ಅಟೆಂಡ್ ಮಾಡಿದೀವಿ. ಅದರಲ್ಲಿ ಇನ್ನೂ ನಾವು ಸ್ವಲ್ಪ ಈಗ ಇದ್ರ ತರ ಅಲ್ಲ, ಇನ್ನೊಂದ್ ಸ್ವಲ್ಪ ದಾರಿ ಇನ್ನೂ ಸ್ವಲ್ಪ ದೂರ ನಾವು ಸಾಗಬೇಕಾಗಿದೆ. ಆದ್ರೆ ನಾವು ಅದನ್ನ ಮಾಡ್ತೇವೆ ಅನ್ನೋ ವಿಶ್ವಾಸ ನಮಗೆ ಇದೆ. ಈಗ ಏಕಾಂಗಿಯಾಗಿ ರೈತರ ಮಟ್ಟದಲ್ಲಿ ಈ ಒಂದು ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗುವಂತಹದ್ದು ಮತ್ತು ಈ FPO ಒಂದು ಸಹಯೋಗದಲ್ಲಿ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗುವಂತಹದ್ದು ಯಾವ ರೀತಿಯ ಒಂದು ಬದಲಾವಣೆ, ಯಾವ ರೀತಿಯ ಒಂದು ಅನುಕೂಲತೆಗಳಾಗ್ತದೆ ರೈತರಿಗೆ? ಈಗ ರೈತರಿಗೆ ಇಷ್ಟು ದಿವಸ ಕೋಆಪರೇಟಿವ್ ಸೊಸೈಟಿಗಳು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದ್ವು. ಯಾವುದೇ ಸಂದರ್ಭದಲ್ಲಿ ಸಾಲ ಸೌಲಭ್ಯ ಇರ್ಬೋದು, ಅವರಿಗೆ ತುಂಬಾ ಕಷ್ಟಗಳಿದ್ದಾಗ ಬ್ಯಾಂಕ್ ಇಂದ ಅದು ಸಿಗ್ತಾ ಇರಲಿಲ್ಲ. ಬ್ಯಾಂಕ್ ಇಂದ ಬಹಳ ಪ್ರಾಬ್ಲಮ್, ಪ್ರತಿಯೊಂದಕ್ಕೂ ಇದು ಪ್ರಾಬ್ಲಮ್ ಆಗಿ ಕೋಆಪರೇಟಿವ್ ಸೊಸೈಟಿಗಳು ಆ ಒಂದು ಸಮಸ್ಯೆಯನ್ನ ನೀಗಿಸಿದ್ವು. ಯಾಕೆಂದ್ರೆ ಯಾವುದೇ ಕಷ್ಟದ ಸಂದರ್ಭದಲ್ಲಿ ರೈತರನ್ನ ಪ್ರತಿಯೊಬ್ಬರನ್ನು ಮೇಲೆತ್ತಿದ್ರು. ಆದ್ರೆ ಮಾರ್ಕೆಟಿಂಗ್ ಸಂಬಂಧಪಟ್ಟಂತೆ ಕೋಆಪರೇಟಿವ್ ಸೊಸೈಟಿಗಳಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಏನು ಕೇಳಿದ್ರೆ ಅವ್ರು ಬರೇ ಏನು ಪ್ರೈಮರಿಯಾಗಿ ಪ್ರೈಮರಿ ಪ್ರೊಸೆಸಿಂಗ್ ಆಗಿರೋ ಅಡಿಕೆನ ಟೆಂಡ್ರಿಗೆ ಹಾಕಿಸುವಷ್ಟು ವ್ಯವಸ್ಥೆ, ಆನಂತರ ಅವರಿಂದ ದುಡ್ಡು ಬರುತ್ತೆ, ಅದರಿಂದ ಜಮಾ ತಗೊಳ್ತಾರೆ, ಸಾಲ ಕಂತು ವಾಪಸ್ ತಗೊಳ್ತಾರೆ. ಈ ರೀತಿಯಾಗಿ ಟೋಟಲಿ ಫೈನಾನ್ಶಿಯಲ್ ಬೇಸ್ಡ್ ಆಗಿತ್ತು. ಆದ್ರೆ ವರ್ಕ್ ಬೇಸ್ಡ್ ಆಗಿ ಅವರಿಗೆ ರೈತರಿಗೆ ಯಾವುದೇ ಸಂಸ್ಥೆಗಳು ಇರಲಿಲ್ಲ. ನಮ್ಮ ಭಾಗದಲ್ಲಿ ಯಾವುದೇ ಸಂಸ್ಥೆಗಳು ವರ್ಕ್ ಬೇಸ್ಡ್ ಆಗಿ ಇರಲಿಲ್ಲ. ನಾವು ಆ ವರ್ಕ್ ಬೇಸ್ಡ್ ಸಂಸ್ಥೆಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದೀವಿ. ನಮ್ದು ಒಂದು ಮುಂದಿನ 15 ವರ್ಷಗಳ ಒಂದು ಕಲ್ಪನೆಯನ್ನ ಇಟ್ಕೊಂಡಿದೀವಿ, ಯಾವ ಪರಿಸ್ಥಿತಿ ಬರ್ಬೋದು ಅಂತೇಳಿ. ಇವತ್ತು ನಗರದ ಕಡೆ ಹೆಚ್ಚು ಯುವಕರು ವಲಸೆ ಹೋಗ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ಇಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬಹುದಾ, ಇದು ಒಂದು ಆಲೋಚನೆಗಳು ನಡೀತಾ ಇದೆ. ಸರಿ, ಆರ್ಥಿಕವಾಗಿ ಮುಂದೆ ಬರೋದಕ್ಕೋಸ್ಕರ ಮಾಡೋಕ್ಕೋಸ್ಕರ ಹೊರಗಡೆ ಹೋಗ್ಬೋದು, ಅದ್ರ ಸಂಬಂಧ ಅನೇಕರು ನಮ್ಮ ಗಮನಕ್ಕೆ ಬಂದಿದೆ. ಕೆಲವರು ನಮಗೆ ಕೃಷಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿ ಯಾರು ಜನ ಇಲ್ಲ ಅನ್ನೋ ಕಾರಣಕ್ಕೆ ರೈತರು ಜಮೀನನ್ನು ಮಾರ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ನಾವು ಮುಂದಿನ 15 ವರ್ಷದ ಹೊತ್ತಿಗೆ ಇದು ತುಂಬಾ ಪ್ರಾಬ್ಲಮ್ ಆಗಬಹುದು, ಎಲ್ಲರೂ ಕೂಡ ಕೃಷಿ ಜಮೀನನ್ನು ಮಾರುವಂತ ಪ್ರಸಂಗ ಬರಬಹುದು. ಅಂದ್ರೆ ಲಾಸ್ ಅಂತ ಕಾರಣ ಅಲ್ಲ, ಮಾಡೋರು ಯಾರು ಇಲ್ಲ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈಗಿಂದ ಸರ್ವಿಸ್ ಎಲ್ಲ ಬೇಸ್ ಅದಕ್ಕೆನೆ, ಒಂದೊಂದೇ ಸರ್ವಿಸ್ ಅನ್ನ ನಾವು ಬೇಸ್ ಹಾಕಿ ಮುಂದಿನ ದಿವಸದಲ್ಲಿ ಯಾವುದೇ ರೈತರು ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೃಷಿ ಅನ್ನೋದಾದ್ರೆ ಅವರು ಮಾರೋ ಆಗತ್ತೆ ಇಲ್ಲ, ಕಂಪ್ನಿಗೆ ಒಂದು ಲೀಸಿಗೆ ಕೊಡಿ, ನಾವು ಮುಂದಿನ ದಿವಸದಲ್ಲಿ ಮಾಡ್ಕೊಂಡು ಹೋಗ್ಬೇಕು, ನಾವು ಅದರ ಕಂಪ್ಲೀಟ್ ಇದನ್ನ ಒಂದು 10 ವರ್ಷಕ್ಕೋ 20 ವರ್ಷಕ್ಕೋ 30 ವರ್ಷಕ್ಕೋ ಲೀಸಿಗೆ. ಅವನಿಗೆ 30 ವರ್ಷದ ನಂತರ ಅವನಿಗೆ ಮುಂದೆ ಯಾರೋ ಒಬ್ಬರು ಮಕ್ಕಳಿದ್ದಾರೆ, ಮೊಮ್ಮಕ್ಕಳು ಮುಂದೆ ಇದ್ದಾರೆ, ಅವರು ನಾಳೆ ನಾನು ಕೃಷಿಗೆ ಬರ್ತೀನಿ ವಾಪಸ್ ಅಂತಂದ್ರೆ 30 ವರ್ಷದ ನಂತರ ಕಂಪ್ನಿ ಜಮೀನನ್ನ ಅವರಿಗೆ ವಾಪಸ್ ಕೊಡುತ್ತೆ, 8 ದಿವಸ ಕಂಪ್ನಿ ಮಾಡುತ್ತೆ. ಒಟ್ಟಿನಲ್ಲಿ ಅವ್ರ ಜಮೀನು ಅಲ್ಲೇ ಉಳಿತು, ಜಮೀನು ಪ್ರೊಡಕ್ಟಿವ್ ಆಗಿ ಉಳಿತು, ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಆ ನಿಟ್ಟಿನಲ್ಲಿ ನಾವು ಕಾರ್ಯಯೋಜನೆ ಹಾಕೊಂಡು ಮಾಡ್ತಾ ಇದೀವಿ. ಈಗ ಅಡಿಕೆಗೆ ಬೆಲೆ ಏರುಪೇರು ಆಗ್ತಾ ಇರ್ತದೆ, ಇತ್ತೀಚಿನ ವರ್ಷಗಳಲ್ಲಂತೂ ಇಷ್ಟು ಎಲೆ ಚುಕ್ಕಿ ರೋಗದ ಒಂದು ಸಮಸ್ಯೆ ಆಗ್ಬೋದು, ಅಥವಾ ಅಡಿಕೆಗೆ ಬೆಲೆ ಧಾರಣೆಯೂ ಕೂಡ ತುಂಬಾ ಇಳಿಯುವಂತ ಒಂದು ಸಾಧ್ಯತೆ ಇದೆ, ತುಂಬಾ ಎಕ್ಸ್ಪಾನ್ಷನ್ ಆಗ್ತಾ ಇದೆ ಅನ್ನುವಂತ ಒಂದು ದೃಷ್ಟಿಯಲ್ಲಿ, ಈ ದೃಷ್ಟಿಯಲ್ಲಿ ನೋಡಿದಾಗ ಒಂದು ಪರ್ಯಾಯವಾಗಿ ಅಡಿಕೆಯ ಜೊತೆಗೆ ಮಿಶ್ರ ಬೆಳೆಯೋ ಅಥವಾ ಅಡಿಕೆಗೆ ಪರ್ಯಾಯವಾಗಿ ಬೇರೆ ಬೆಳೆಯನ್ನ ಬೆಳೆಯುವುದಕ್ಕೆ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಮತ್ತು ಅವಕಾಶ ಇದೆ? ಇದು ತುಂಬಾ ಗಂಭೀರವಾದ ಸಮಸ್ಯೆ. ಕಾರಣ ಅಡಿಕೆ ಧಾರಣೆ ಸಾಮಾನ್ಯ 40-50 ಸಾವಿರ ಬಂದಿದೆ ಅಂತಂದ್ರೆ ತುಂಬಾ ದೊಡ್ಡ ರೇಟು. ಒಂದ್ ರೀತಿ ಅಡಿಕೆಗಾರನ ಏಕದಂ ಶ್ರೀಮಂತಿಕೆ ಅಂತ ಬಂದ್ರೆ ಹೇಗಾಗುತ್ತಲ್ಲ ಅದೇ ತರ ಆಗಿದೆ. ಈ ಸಮಸ್ಯೆ ಏನಾಗಿದೆ, ಈಗ ನಾನ್ ಅಡಿಕೆ ಬೆಳೆದೆ ಇರುವಂತಹ ಕ್ಷೇತ್ರಗಳಿಗೂ ಅಡಿಕೆ ಬೆಳೆ ವಿಸ್ತರಣೆ ಆಗ್ತಾ ಇದೆ. ಬಯಲ್ಸೀಮೆಗಳಲ್ಲಿ ಇವೆಲ್ಲ ವಿಸ್ತರಣೆ ಆಗ್ತಾ ಇದೆ. ಬಟ್ ಬಯಲ್ಸೀಮೆ ಕಡೆ ನಾವು ವಿಸ್ತರಣೆಗಳ ಆದ ತೋಟಗಳು ಹೆಚ್ಚು ದಿನ ಬಾಳಿಕೆ ಬರುವಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಾನೇ ಸ್ವತಃ ಆ ಕಡೆ ಹಾವೇರಿ ಈ ಕಡೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ನಾನು ದಾರಿ ಮೇಲೆ ತೋಟಗಳನ್ನು ನೋಡಿದ್ದೀನಿ ಹಾವೇರಿಯಲ್ಲಿ. ಅದರ ಪರಿಸ್ಥಿತಿ ನೋಡಿದಾಗ ಅವರು ನಾವು ಯಾವುದೇ ರೈತನ ಬಗ್ಗೆ ಆ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಬಾರ್ದು, ಎಲ್ಲರೂ ಚೆನ್ನಾಗೇ ಇರಬೇಕು. ಆದರೆ ವಾಸ್ತವಿಕವಾಗಿ ವಾತಾವರಣ ಬೇರೆ ಬೇರೆ ಮಳೆ ನೀರು ಪ್ರಮಾಣ ಮಣ್ಣಿನ ಇವನ್ನೆಲ್ಲ ನೋಡಿದಾಗ ಆ ಭಾಗದಲ್ಲಿ ಅದು ಸೂಕ್ತ ಅಲ್ಲ, ಬಹಳ ದಿವಸ ಇರಲಿಕ್ಕಿಲ್ಲ. ಆದರೆ ಹೆಚ್ಚಿನ ಸಮಸ್ಯೆ ಬಂದಿರತಕ್ಕಂಥದ್ದು ಇಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಹೆಚ್ಚು ಕಡಿಮೆ ಕಳೆದ ವರ್ಷ 1 ಕೋಟಿ ಅಡಿಕೆ ಸಸಿಗಳು ಹೋಗಿದೆ ಅನ್ನುವಂಥ ಮಾಹಿತಿ ಇದೆ. ಸೊ 1 ಕೋಟಿ ಅಡಿಕೆ ಸಸಿ ಹೋಗಿದೆ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು 70-80% ಅದರಲ್ಲಿ ಸಕ್ಸೆಸಿವ್ ಆಗಿ ಗಿಡಗಳಾಗುತ್ತೆ. ಇಲ್ಲಿ ನಮ್ಮದು ಪಶ್ಚಿಮ ಘಟ್ಟದ ಭಾಗ, ಅಡಿಕೆಗೆ ಸೂಕ್ತ ಪ್ರದೇಶ ಅಲ್ಲಿ ಪೂರ್ವ ಘಟ್ಟ ಬರುತ್ತೆ ಆಂಧ್ರ ಪ್ರದೇಶ ಅಂತಂದ್ರೆ. ಸೊ ಅಲ್ಲಿ ಬೆಳೆ ಚೆನ್ನಾಗಿ ಆಗಬಹುದಾದ ನಿರೀಕ್ಷೆ ಇದೆ ಪೂರ್ವ ಘಟ್ಟ ಆಗಿರೋದ್ರಿಂದ. ಸೊ ಹಾಗಾಗಿ ಮುಂದಿನ ದಿವಸದಲ್ಲಿ ಅಡಿಕೆ ಬೆಳೆ ಜಾಸ್ತಿ ಆಯ್ತು, ಕ್ಷೇತ್ರ ಜಾಸ್ತಿ ಆಯ್ತು ಅಂದ ತಕ್ಷಣ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಲ್ಲಿ ವೇರಿಯೇಷನ್ ಆಗೋದ್ರಿಂದ ಅಡಿಕೆ ಬೆಳೆ ಮುಂದಿನ ದಿವಸದಲ್ಲಿ ಇಳಿಯೋದು ಶತಸಿದ್ಧ, ಅದರಲ್ಲೇನು ಪ್ರಶ್ನೆ ಇಲ್ಲ. ಆದ್ರೆ ನಮ್ಮ ರೈತರಲ್ಲಿ ನಾವು ನಮ್ಮ ಕಂಪನಿಯಿಂದ ಇದಕ್ಕೆ ಸಂಬಂಧಪಟ್ಟ ಏನ್ ಮಾಡ್ತಾ ಇದ್ದೀವಿ, ಕೆಲವು ಕಾರ್ಯಾಗಾರಗಳನ್ನು ಮಾಡಿದೀವಿ ಸಾಂಬಾರ್ ಬೆಳೆ ಬೆಳೆಯೋ ನಿಟ್ಟಿನಲ್ಲಿ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿಯೇ ಬರೇ ಅಡಿಕೆ ಒಂದೇ ಅಲ್ಲ, ಸಾಂಪ್ರದಾಯಿಕವಾಗಿನೇ ನಮ್ಮಲ್ಲಿ ಏಲಕ್ಕಿ ಇತ್ತು, ಬಾಳೆ ಇದೆ, ಆನಂತರ ಕಾಳುಮೆಣಸಿದೆ. ಈಗ ಅಡಿಕೆಗೆ ನಾಳೆ ಕಡಿಮೆ ಆಗಿರೋ ರೇಟ್ ಅನ್ನ ಎಲ್ಲಿ ತುಂಬಿಕೊಳ್ಬಹುದು ಕೇಳಿದ್ರೆ ಪ್ರಮುಖವಾಗಿ ಕಾಳುಮೆಣಸಿನಲ್ಲಿ ತುಂಬಿಕೊಳ್ಳಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ಇವತ್ತಿಗೂ ರೈತರ ಹತ್ರ ಇದೆ. ನಾವು ಬಹಳಷ್ಟು ಜನ ನಮ್ಮ ಆಫೀಸಿಗೆ ಕಚೇರಿಗೆ ಭೇಟಿ ಕೊಡುವಂತ ರೈತರ ಹತ್ರ ಇರ್ಬೋದು, ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಜನರಲ್ ಮೀಟಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಾಗಾರಗಳ ಮುಖಾಂತರ ಇರ್ಬೋದು, ರೈತರಿಗೆ ಹೆಚ್ಚು ಅದ್ರ ಬಗ್ಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಫೋಕಸ್ ಮಾಡ್ತಾ ಇದೀವಿ. ನಮ್ಮ ರೈತರು ಏನಾಗಿದೆ, ಈ ಅಡಿಕೆ ಬೆಳೆಗೆ ತುಂಬಾ ಇರೋದ್ರಿಂದ ಬೇರೆ ಬೆಳೆಗಳ ಬಗ್ಗೆ ಸ್ವಲ್ಪ ಅಲಕ್ಷ್ಯನೂ ಕಾಡ್ತಾ ಇದೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯದಿಂದ ಬಂದಿದೆ ಬೇರೆ ಬೇರೆ ಕಡೆ ನಾವು ಹೋಗಿ ನೋಡಿದಾಗ. ಆದ್ರೆ ಕಾಳುಮೆಣಸಿನಲ್ಲಿ ತುಂಬಿಕೊಳ್ಳಿಕ್ಕೆ ಅವಕಾಶ ಇದೆ. ಅಡಿಕೆಯ ಮಾರ್ಕೆಟ್ ನೋಡಿದಾಗ ಅಡಿಕೆಗೆ ಭಾರತ ಮತ್ತೆ ಸುತ್ತಮುತ್ತಲಿನ ಕೆಲವು ರಾಷ್ಟ್ರಗಳು ಹೊರತುಪಡಿಸಿದ್ರೆ ಹೊರಗಡೆ ಮಾರ್ಕೆಟ್ ಇಲ್ಲ. ಕಾರಣ ಅಡಿಕೆ ತಿನ್ನೋರಲ್ಲಿ ಎಲ್ಲೂ ಇಲ್ಲ. ಆದ್ರೆ ಕಾಳುಮೆಣಸಿಗೆ ವರ್ಲ್ಡ್ ವೈಡ್ ಮಾರ್ಕೆಟ್ ಇದೆ. ಸೊ ಹಂಗ ಕಾಳುಮೆಣಸಿಗೆ ರೇಟು ತುಂಬಾ ಏನು ವೇರಿಯೇಷನ್ ಆಗ್ಲಿಕ್ಕಿಲ್ಲ, ಅಂದ್ರೆ ಯಾವುದೇ ಸಮಯದಲ್ಲಿ ಬೇಡಿಕೆ ಬರುತ್ತೆ, ಬಂದೇ ಬರುತ್ತೆ. ಹಂಗ ಕಾಳುಮೆಣಸನ್ನ ಹೆಚ್ಚು ಬೆಳಿಲಿಕ್ಕೂ ನಾವು ಅದನ್ನ ಹೇಳ್ತಾ ಇದೀವಿ. ಜೊತೆಗೆ ಕಾಫಿ ಕೂಡ ನಮ್ ಕಡೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇತ್ತೀಚೆಗೆ ತಾನೆ ಕೆಲವರು ನಾನು ಹೇಳಿದನ್ನು ಕೇಳಿದೀನಿ, ಕಾಫಿ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಬಾಳೆ ಕೂಡ ಚೆನ್ನಾಗಾಗುತ್ತೆ. ನಮ್ಮಲ್ಲಿ ಬಹಳಷ್ಟು ರೈತರು ಮಂಗನ ಹಾವಳಿಯಿಂದ ಬಾಳೆಯನ್ನ ಸ್ವಲ್ಪ ವಿಮುಖರಾಗ್ತಾ ಇದ್ರೆ, ಮನೆ ಪಾಲಿಗೆ ಎಷ್ಟು ಬೇಕೋ ಅಷ್ಟೇ ಬಿಟ್ರೆ ಅದನ್ನು ಒಂದು ಕಮರ್ಷಿಯಲ್ ಆಗಿ ನಾವು ಇದರಿಂದ ಒಂದಷ್ಟು ಇನ್ಕಮ್ ತಗೋಬೇಕು ಅನ್ನುವಂತ ಮನೋಭಾವನೆ ಸ್ವಲ್ಪ ಕಡಿಮೆ ಆಗಿದೆ. ಇದೇ ಕೂಲಿಕಾರರ ಸಮಸ್ಯೆ, ಇದು ಎಲ್ಲ ಒಂದು ಪ್ರಾಬ್ಲಮ್ ಇದೆ. ಸೊ ಅದನ್ನೆಲ್ಲ ನಾವು ತೊಡೆದು ಒಂದ್ ರೀತಿ ರೈತರಿಗೆ ಅದನ್ನು ಮತ್ತೆ ತಿರ್ಗಾ ಬೆಳೆಯೋ ನಿಟ್ಟಿನಲ್ಲಿ ಮಾಡ್ಲಿಕ್ಕೆ ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ನಾವು ಅದನ್ನು ಖಂಡಿತವಾಗಿ ಮಾಡ್ತೇವೆ. ಬಹಳ ಸಂತೋಷ ಗುರುಪ್ರಸಾದ್ ಸದಾಶಿವ ಭಟ್ ಅವರೇ. FPO ಅಥವಾ ರೈತ ಉತ್ಪಾದಕ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕೊಂಡು ರೈತರು ಜೊತೆ ಜೊತೆಯಾಗಿ ದುಡಿದ್ರೆ ಹೆಚ್ಚಿನ ಒಂದು ಲಾಭ, ಒಂದು ಸುಸ್ಥಿರ ಕೃಷಿಯನ್ನ ಮಾಡುವುದಕ್ಕೆ ಸಾಧ್ಯ ಇದೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಕೃಷಿ ಅಭಿವೃದ್ಧಿಯಲ್ಲಿ ರೈತ ಉತ್ಪಾದಕ ಕಂಪನಿಯ ಪಾತ್ರ ಕುರಿತು ಯಲ್ಲಾಪುರ ತಾಲೂಕು ಮುಂಚಿಕೇರಿಯ ಗುರುಪ್ರಸಾದ್ ಸದಾಶಿವ ಭಟ್ ಇವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಕೇಳುಗರೆ, ನಾಳೆ ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಬೆಳೆ ವಿಮೆ ಯೋಜನೆ. ವಿಷಯ ತಜ್ಞರು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ. ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಮಾದೇವಿ, ಫಕೀರವ್ವ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಬಿತ್ತಾನ ಬಿರಕುದರಿ ಸುಭದ್ರ ಬಂದಾರ ತನ್ನ ತವರಿಗೆ Yeah. ಮುಂದೆ ಅತ್ತಿಗೆಯಾಗಿ ಬಂದ ಬಾಲೆಯನ್ನು ತಂಗಿ ತನ್ನಣ್ಣನ ಬಳಿ ವರ್ಣಿಸುವ ಹಾಡು. ನೀನಾ